ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮದುವೆ ಮುಂಜಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ನೀವು ಹೆಚ್ಚಾಗಿ ನೋಡಿರಬಹುದು, ಜನರು ಪ್ಲೇಟ್ ನಲ್ಲಿ ಹೇಗಿರಿಸ್ತಾರೆ ಅಂದ್ರೆ ಜೀವನದ ಕೊನೆ ಭೋಜನ ಮಾಡ್ತಾರೇನೋ ಅನಿಸ್ತದೆ. ಪ್ಲೇಟ್ ನಲ್ಲಿ ರಾಯ್ತಾ, ರಾಜ್ಮಾದ ಮೇಲೆ ಶಾಹಿ ಪನ್ನೀರ್, ಚಪಾತಿ, ಕೆಳಗೆ ಅದೇ ಸೈಡ್ ನಲ್ಲಿ ಗುಲಾಬ್ ಜಾಮೂನ್ ಒಂದು ಕಾಲಲ್ಲಿ ನಿಂತಿರುತ್ತೆ. ನಾನ್ ಗಾಬರಿಗೊಂಡು ಅನ್ನದ ಬೆನ್ನ ಮೇಲೆ ಪೂರ್ಣವಾಗಿರುತ್ತೆ. ಅರೆ ಅಣ್ಣ, ತಿನ್ನೋದಕ್ಕೆ ಸಾಧ್ಯ ಇರುವಷ್ಟೇ ಊಟ ತಗೊಳ್ಳಿ. ರೆಸ್ಟೋರೆಂಟ್ ನಲ್ಲೂ ಆರ್ಡರ್ ನಿಮ್ಗೆ ಬೇಕಾದಷ್ಟೇ ಮಾಡಿ, ಯಾಕಂದ್ರೆ ಹೊಟ್ಟೆ ಬಾಡಿಗೆ ಇದಲ್ಲ ನಿಮ್ಮದು. ಮತ್ತೆ ವೇಸ್ಟೇಜ್ ಆಫ್ ಫುಡ್ ನ ಅರ್ಥ ನಿಮ್ಮ ಹಣ ಮತ್ತು ದೇಶದ ರಿಸೋರ್ಸ್ ನ ಸರ್ವನಾಶ. ಎಚ್ಚರ ಗ್ರಾಹಕ ಎಚ್ಚರ. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100ಕ್ಕೆ 100. ಇದರಲ್ಲಿರ ದೃಢತೆ, ಸಾಂದ್ರತೆ, ದೀರ್ಘ ಬಾಳಿಕೆಯ ಶಕ್ತಿ. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಪಡೆಯಿರಿ. 100ಕ್ಕೆ 100 ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷಾಚರಣೆಯ ನಿಮಿತ್ತ ಹಳೆಯ ಹುನ್ನು ಸರಣಿ ಪ್ರತಿ ಬುಧವಾರ ಕೃಷಿರಂಗದಲ್ಲಿ ಮೂಡಿಬರಲಿದೆ. ವಿಷಯ, ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳ ಬಗ್ಗೆ ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಡಾ ಸಂಗಪ್ಪ ಅವರು ನೀಡಿದ ಉಪನ್ಯಾಸದ ಧ್ವನಿಮುದ್ರಣ. ಆಕಾಶವಾಣಿ ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳ ಬಗ್ಗೆ ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಡಾ ಸಂಗಪ್ಪ ಅವರ ಉಪನ್ಯಾಸ. ನಾನು ಡಾಕ್ಟರ್ ಸಂಗಪ್ಪ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್. ಎಲ್ರಿಗೂ ನಮಸ್ಕಾರ. ಸೊ ಹೈದರಾಬಾದ್ ಅಂತಂದ್ರೆ ಇಲ್ಲಿಂದ ಒಂದು 400 ಕಿಲೋಮೀಟರ್ ದೂರದಿಂದ ಬಂದಿವ್ರಿ. ಸೊ ಸಿರಿಧಾನ್ಯಗಳದ ಥೀಮ್ ಮೇಲೆ ಈ ಸಿರಿಧಾನ್ಯದ ಕೃಷಿ ಮೇಳ ನಾವು ಆರ್ಗನೈಸ್ ಮಾಡಿದ್ದೀವಿ. ಯಾಕೆಂತಂದ್ರೆ ಎಲ್ಲ ಕಡೆ ಸಿರಿಧಾನ್ಯಗಳ ಬಗ್ಗೆನೇ ಮಾತುಕತೆ ಹೆಚ್ಚಾಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಒಂದು ಗ್ಲೋಬಲ್ ಮಟ್ಟದಾಗ, ಅಂತಾರಾಷ್ಟ್ರೀಯ ಮಟ್ಟದಾಗ ಘೋಷಣೆ ಆಗಿ ಇವಾಗ ಏನಪ್ಪ ಅಂತಂದ್ರೆ ಸಿರಿಧಾನ್ಯಗಳ ಉತ್ಪನ್ನ ಉತ್ಪಾದಕತೆ ಹಾಗೂ ಏರಿಯಾ ಹೆಚ್ಚಿಗೆ ಮಾಡಬೇಕನ್ನೋ ಉದ್ದೇಶದಿಂದ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಕೂಡ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದವು. ಇದ್ರ ಪ್ರಾಮುಖ್ಯತೆ ಏನು, ಸಿರಿಧಾನ್ಯ ತಿನ್ನೋದ್ರಿಂದ ಏನೇನ್ ಲಾಭಗಳದಾವು, ಆರೋಗ್ಯಕ್ಕೆ ಎಷ್ಟು ಲಾಭಗಳದಾವು, ಜೊತೆಯಲ್ಲಿ ಸಿರಿಧಾನ್ಯದಿಂದ ಯಾವ್ಯಾವ ಉತ್ಪನ್ನಗಳು ಮಾಡಬಹುದು ಅನ್ನೋ ಕೂಡ, ಯಾಕೆಂತಂದ್ರೆ ನಾವು ಸ್ವಲ್ಪ ಟೋಪಿ ಹಾಕೊಂಡಿರೋ ಅಜ್ಜರವ್ರಿಗೆ ಕೇಳಿದ್ವಿ, ನಾವು ನೀವು ಸಿರಿಧಾನ್ಯ ಯೂಸ್ ಮಾಡಿರೇನು ಹಿಂಗಂತ ಹೇಳಂದ್ರೆ ಅವ್ರು ಖಂಡಿತವಾಗ್ಲೂ ಎಸ್ ಅಂತಾರೆ. ಯಾಕೆಂದ್ರೆ 1960, 70 ಕೂಡ ಸಿರಿಧಾನ್ಯಗಳ ಉತ್ಪಾದನೆ ಭಾಳ ಇತ್ತು ನಮ್ಮ ದೇಶದಾಗ. ಬಟ್ ಅದಾದ್ಮೇಲೆ ಏನು ಜನಸಂಖ್ಯೆ ಜಾಸ್ತಿ ಆಕೋತ ಹೋಯ್ತು, ಆ ಜನಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಏನಾಯ್ತಂದ್ರೆ ಆಹಾರದ ಬೇಡಿಕೆನೇ ಹೆಚ್ಚಾಯ್ತು. ಅದಕ್ಕೋಸ್ಕರ ಬೇರೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಬೇರೆ ಪಲ್ಸಸ್ ಏರಿಯಾ ಹೆಚ್ಚಿಗೆ ಹಾಕೋತ್ ಹೋತು. ಸೊ ಆ ಸಂದರ್ಭದಾಗ ಸಿರಿಧಾನ್ಯದ ಏರಿಯಾ ಕಡಿಮೆ ಹಾಕೋತ್ ಹೋತು. ಸೊ ಅದಕ್ಕೆ ಎಲ್ರಿಗೂ ಇದು ಅವಶ್ಯಕತೆ ಇದ್ರೂ ಕೂಡ, ಸಿರಿಧಾನ್ಯ ಅವಶ್ಯಕತೆ ಇದ್ರೂ ಕೂಡ ಏನಾಯ್ತಂತಂದ್ರೆ ಬೇಡಿಕೆ ಕಡಿಮೆ ಆಗಿ ಬೇರೆ ಪಾಲಿಸಿಗಳು ಬಂದು ಹೋದ್ವು. ಫಾರ್ ಎಕ್ಸಾಂಪಲ್ ಅಕ್ಕಿ ಗೋಧಿಗೆ ಕಡಿಮೆ ಬೆಲೆಯಲ್ಲಿ ಸಿಗಕ್ ಶುರು ಆದ್ರು ರೇಷನ್ ಅಂಗಡಿಗಳದಾಗ. ಸೊ ಅದಕ್ಕೆ ಅದ್ರ ಉತ್ಪಾದನೆ ಏನಾಯ್ತು, ಅಕ್ಕಿ ಗೋಧಿದ್ದು ಉತ್ಪಾದನೆ ಕೂಡ ಉತ್ಪಾದಕತೆ ಜಾಸ್ತಿ ಹಾಕೋತ್ ಹೋತು, ಸಿರಿಧಾನ್ಯದ ಉತ್ಪಾದನೆ ಕಡಿಮೆ ಹಾಕೋತ. ಬಟ್ ಸಿರಿಧಾನ್ಯ ತಿನ್ನೋದ್ರಿಂದ ಆಗೋ ಲಾಭಗಳೇನು ಅಂತಂತಂತಂದ್ರೆ, ಇದರಲ್ಲಿ ಹೆಚ್ಚಿನ ಮಟ್ಟದಾಗ ಫೈಬರ್ ಇರೋದ್ರಿಂದ ನಮಗೆ ಹಸಿವು ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆಮೇಲೆ ಇತ್ತೀಚೆಗೆ ನಿಮಗೆ ಗೊತ್ತೇ ಐತೆ, ಡಯಾಬಿಟಿಕ್ಸ್ ಅನ್ನೋದು ಭಾಳ ಸ್ಪೀಡಾಗಿ ಆಗ್ತಿರೋಂಥ ಒಂದು ಜೀವನಶೈಲಿ ರೋಗ. ಸೊ ಇವಾಗ ಭಾರತದಾಗ ಅಂತಂದ್ರೆ 65 million ಅಂತಂತಂದ್ರೆ 6.5 crore ಹೆಚ್ಚಿಗೆ ಜನರು ಡಯಾಬಿಟಿಕ್ಸ್ ಅಂದರೆ ಸಕ್ಕರೆ ರೋಗದಿಂದ ಬಳಲ್ತಾ ಇದ್ದಾರೆ. ಸೊ ಸಕ್ಕರೆ ರೋಗದಿಂದ ಬಳಲ್ತವ್ರಿಗೆ ಸೊ ನಮಗೆ ಅವರಿಗೆ ಊಟ ಅಂದ್ರೆ ಪದೇ ಪದೇ ಮಾಡ್ಬೇಕನ್ಸಿರುತ್ತೆ, ಯಾವುದೇ ಥರದ್ದು ಬಿಸ್ಕೆಟ್ ತಿನ್ಬೇಕನ್ಸಿರುತ್ತೆ, ಅಥವಾ ಹಸಿವು ಅನ್ನೋದು ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಾಗ ನಾವು ಒಂದು ಸಿರಿಧಾನ್ಯ ಆಧಾರಿತ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಆಗಲಿ, ಬಿಸ್ಕೆಟ್ ಆಗಲಿ, ಅಥವಾ ಅವ್ರು ಹೇಳಿದಂಗೆ ಒಂದು ಗಂಜಿ ಥರ ಕೊಟ್ವಿ ಅಂತಂದ್ರೆ ಅವ್ರಿಗೆ ಹಸಿವು ಆಗೋದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಅವ್ರಿಗೆ ಸಕ್ಕರೆ ಅಂಶ ತಮ್ಮ ರಕ್ತದಲ್ಲಿ ಕಡಿಮೆ ಪ್ರಮಾಣದಾಗಿರುತ್ತೆ. ಸೊ ಇನ್ಸುಲಿನ್ನ ತಗೊಳ್ಳೋವಂಥದ್ದು, ಹೊರಗಡೆ ತಗೊಳ್ಳೋವಂಥದ್ದು ಅವಶ್ಯಕತೆ ಕಡಿಮೆ ಬೀಳುತ್ತೆ. ಸೊ ಈ ಥರದ ಹಲವು ನಮಗೆ ಲಾಭಗಳದಾವೆ ಸಿರಿಧಾನ್ಯಗಳಿಂದ. ಸೊ ಸಿರಿಧಾನ್ಯ ಯಾಕೆ ಬೆಳಿಬೇಕು ಅಂಥೇಳಿ ಒಂದು ಪ್ರಶ್ನೆ ಬರುತ್ತೆ. ಇತ್ತೀಚೆಗೆ ವಾಣಿಜ್ಯ ಬೆಳೆಗಳು ಹೆಚ್ಚಾಗಿದ್ದಾವೆ, ಸಿರಿಧಾನ್ಯಕ್ಕೆ ಬೆಲೆ ಕಡಿಮೆ ಐತಿ, ಎಲ್ಲ ರೈತರು ಬೆಳೆದ್ರೂ ಕೂಡ ಅದಕ್ಕೆ ಮಾರ್ಕೆಟ್ ಇಲ್ಲ ಅನ್ನೋದು ಒಂದು ಕೊರಗಿದ್ದಿರುತ್ತೆ. ಸೊ ಈ ಇಂಥ ಸಂದರ್ಭದಾಗ ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮಟ್ಟದಾಗ ಸಿರಿಧಾನ್ಯ ತಗೊಂಡು ಹೋಗ್ಬೇಕಂತಂತಂದ್ರೆ ಇದು ಸರ್ಕಾರದ ಒಂದು ಒಳ್ಳೆ ಯೋಜನೆನೋ ಕೆಟ್ಟ ಯೋಜನೆನೋ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ನಮ್ಗೆ. ಬಟ್ ಆದರೂ ಕೂಡ ಇದರಲ್ಲಿರುವ ಪೌಷ್ಟಿಕಾಂಶಗಳು, ಇದರಿಂದ ಆಗುವ ಬಿಸ್ನೆಸ್ನಿಂದ ಲಾಭಗಳು, ಅವ್ರು ರೈತರಿಗೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಆಗುವ ತೊಂದರೆಗಳಿಗೂ ಸಿರಿಧಾನ್ಯ ಒಂದು ನಮಗೆ ಆನ್ಸರ್ ಇವೆ. ಸೊ ಇದರಿಂದ ನಮಗೊಂದು ಸುಮಾರಾಗಿ ಲಾಭಗಳು ಅದಾವೆ, ರೈತರಿಗಂತೂ ಲಾಭಗಳು ಅದಾವು. ಯಾಕಂತಂತಂತಂದ್ರೆ ಒಳ್ಳೆ ಬೆಲೆ ಸಿಗುವಂಥದ್ದು ಮಾರ್ಕೆಟ್ ಐತಿ, ಬಟ್ ಅದು ಮಾರ್ಕೆಟ್ಗೆ ಕನೆಕ್ಟ್ ಆಗಕ್ಕೆ ಸಾಧ್ಯತೆ ಆಗ್ತಿಲ್ಲ. ಜೊತೆ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ಅನೇಕ ನಮಗೆ ಲಾಭಗಳದಾವೆ, ಹೆಲ್ತ್ ಬೆನಿಫಿಟ್ಸ್ ಅದಾವೆ. ಸೊ ಅಂಥ ಲಾಭಗಳನ್ನೂ ಕೂಡ ಸಿರಿಧಾನ್ಯದಲ್ಲಿ ಐತಿ. ಜೊತೆಯಲ್ಲಿ ಹವಾಮಾನ ವೈಪರೀತ್ಯದಿಂದ ನಮಗೇನು ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀವಿ, ಸೊ ಇಂಥ ಸನ್ನಿವೇಶದಲ್ಲೂ ಕೂಡ ಸಿರಿಧಾನ್ಯಗಳು ಆರಾಮಾಗಿ ನಾವು ಬೆಳೆಸ್ಬೋದು. ಸೊ ಅದನ್ನು ಯೂಸ್ ಕೂಡ ಮಾಡ್ಬೋದು. ಸೊ ಈಗ ನಮ್ಮ ಸಂಸ್ಥೆಯಿಂದ ಏನೇನು ಸಾಧ್ಯತೆ ಐತಿ, ಯಾವ ಥರ ರೈತರಿಗೆ ಅನುಕೂಲ ಆಗುವಂಥದ್ದು ಯೋಜನೆಗಳದಾವು, ಹಾಗೂ ಬೇರೆ ಸಂಸ್ಥೆಗಳಿಂದ ಕೂಡ ಯಾವ ಥರ ಯೋಜನೆಗಳದಾವು, ಮಾರುಕಟ್ಟೆ ವ್ಯವಸ್ಥೆ ಅಂಥೇಳಿ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಆ ಮಾತಾಡ್ತಿದ್ರೆ ಏನೇನು ನಾವು ಲಾಭ ಗಳಿಸ್ಬೋದು ಸಿರಿಧಾನ್ಯ ಬೆಳೆಸೋದ್ರಿಂದ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಸೊ ರೈತರೆ, ಮೊಟ್ಟ ನಮ್ಮಲ್ಲಿಗೆ ಉತ್ಪಾದನಾ ತಾಂತ್ರಿಕತೆಗಳಂತೂ ಸರ್ ಹೇಳೋರಿದ್ದಾರೆ ನೆಕ್ಸ್ಟು. ಸೊ ಜೊತೆಯಲ್ಲಿ ನಮಗೆ ಪ್ರಾಬ್ಲಮ್ ಆಗೋದು ಮಾರುಕಟ್ಟೆ, ಆಮೇಲೆ ಸಂಸ್ಕರಣೆ ಮೌಲ್ಯವರ್ಧನೆಯಲ್ಲಿ. ಸೊ ನಿಮಗೆ ಗೊತ್ತಿರೋ ಅಂಥದ್ದೈತಿ, ಸಿರಿಧಾನ್ಯ ಅಂತಂದ್ರೆ 6 ಸಿರಿಧಾನ್ಯಗಳು ಏನದಾವು ನಮ್ಮ ಹತ್ರ, ಸ್ಮಾಲ್ ಮಿಲ್ಲೆಟ್ಸ್ ಅಂತ ಏನು ಕರಿತೀವಿ, ಬರಗು ಆಗಿರ್ಬೋದು, ಸಾಮೆ ಆಗಿರ್ಬೋದು, ಹಾಗೂ ಹಾರಕ ಆಗಿರ್ಬೋದು, ಮತ್ತೆ ಊದಲು ಆಗಿರ್ಬೋದು, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಇವು ಆ ಕೊರಲೆ ಜೊತೆ. ಸೊ 6 ಸಿರಿಧಾನ್ಯಗಳ ಮೇಲೆ ಸಪ್ಪೆ ಇರುತ್ತೆ ಅದು ಆ್ಯಕ್ಚುಲಿ. ಸೊ ಮೊದಲೆಲ್ಲ ನಮ್ದು ಅಜ್ಜಿ ಅಜ್ಜಗಳೆಲ್ಲ ಮನೆಯಲ್ಲೇ ಅದ್ರ ಕುಟ್ಟಿ ಸಪ್ಪೆ ತೆಗೆದು ಮನೆ ಗೃಹ ಬಳಕೆ ಯೂಸ್ ಮಾಡ್ತಿದ್ರು, ಬೇರೆಯವರಿಗೂ ಕೊಡ್ತಿದ್ರು. ಬಾರ್ಟರ್ ಸಿಸ್ಟಮ್ ಅಂತೇಳಿ ಮಾರ್ಕೆಟಿಂಗ್ನ ಏನು ಹೇಳ್ತೀವಿ, ಬೇರೆಯವರಿಗೂ ಕೊಡ್ತಿದ್ರು, ಅವ್ರ ಕಡೆಯಿಂದ ಬೇರೆ ಧಾನ್ಯಗಳನ್ನ ತೊಗೊಂಡು ನಾವು ಊಟ ಮಾಡುವಂಥ ವ್ಯವಸ್ಥೆ ಇತ್ತು. ಬಟ್ ಅದು ಸಪ್ಪೆ ತೆಗಿಯಕ್ಕೆ ಇತ್ತೀಚೆಗೆ ಏನಾಗತ್ತಿತ್ರಿ, ಸಿರಿಧಾನ್ಯ ಬೆಳೆದ್ರೂ ಕೂಡ ಆ ಹೊರಗಡೆ ಇರುವಂಥ ಸಪ್ಪೆ ತೆಗಿಬೇಕಂತಂತಂದ್ರೆ ಮಷಿನೇ ಬೇಕಾಗೈತ್ರಿ. ಯಾಕಂದ್ರೆ ಅದನ್ನು ನೆನೆಸಿ ಕುಟ್ಟಿ ಸಿಪ್ಪೆ ತೆಗೆದು ಯೂಸ್ ಮಾಡ್ಕೊಳ್ಳೋಂಥದ್ದು ಟೈಮ್ ಯಾರಿಗೂ ಇಲ್ಲ. ಯಾಕಂತಂತಂದ್ರೆ ನಮಗೆ ಎಲ್ಲರಿಗೂ ರೆಡಿ ಟು ಈಟ್, ರೆಡಿ ಟು ಕುಕ್, ಸೊ ಸಿದ್ಧವಾಗಿರುವಂಥ ಆಹಾರಗಳನ್ನೇ ಬೇಕು ನಮಗೆ. ಸೊ ಸಡನ್ ಆಗಿ ಯಾವ್ದು ಕುಕ್ಕರ್ನಾಗ ಹಾಕಿದ್ರೆ ನಮಗೆ ರೆಡಿ ಆಗುತ್ತೆ ಅನ್ನ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅಂತ ಆಹಾರನ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ಅದಕ್ಕೆ ಅದು ಸಿಪ್ಪೆ ತೆಗೆದು ಕುಟ್ಟಿ ಮಾಡುವಂಥದ್ದು ಸನ್ನಿವೇಶಗಳು ಕಡಿಮೆ ಆಗಿರೋದ್ರಿಂದ ಸೊ ಇದ್ರ ಬೇಡಿಕೆನೂ ಕಡಿಮೆ ಆಗೈತಿ. ಸೊ ನಮ್ದು ತಿನ್ನುವಂಥ ಅಭ್ಯಾಸನೂ ಕಡಿಮೆ ಆಗುತ್ತೆ. ಬಟ್ ಇದರಲ್ಲಿನೇ ನಾವು ಒಂದು ಬಿಸ್ನೆಸ್ದು ಕೂಡ ಒಂದು ಯೋಜನೆ ಕೂಡ ನೋಡ್ಕೋಬಹುದು. ಭಾರತಿ ಮೇಡಮ್ ಅವರು ಕರೆಕ್ಟಾಗಿ ಹೇಳಿದ್ರು ರೀ, ತಾವಾಗೆ ರಚನೆ ಮಾಡ್ಕೋತಾರೆ ಎಲ್ಲನೂ, ಸಿಪ್ಪೆ ತೆಗೆದಿರ್ತಾರೆ, ಸೊ ಅದು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ ಅಂತೇಳಿ. ಸೊ ಅದನ್ನ ದೊಡ್ಡ ಪ್ರಮಾಣದಲ್ಲೂ ಮಾಡುವಂಥದ್ದು ಅವಕಾಶ ಐತಿ. ಅವರು ಇಂಡಿ ಕೆವಿಕೆ ಸಹಕಾರ ತಗೊಂಡು ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ. ಸೊ ಅದೇ ಥರ ರೈತರ ಗುಂಪನ್ನು ರಚನೆ ಮಾಡಿಕೊಂಡು ಎಲ್ಲೆಲ್ಲಿ ಸಿರಿಧಾನ್ಯ ಬೆಳೀತಿರ್ತೀವಿ ಆ ಸಿರಿಧಾನ್ಯ ಬೆಳೆದಿರುವಂಥ ಜಾಗದಲ್ಲೇನೆ ಕೂಡ ಸಂಸ್ಕರಣಾ ಘಟಕ ಅಂತಂದ್ರೆ ಸಿಪ್ಪೆ ತೆಗಿಲಾಕೊಂದು, ಆಮೇಲೆ ಸಿರಿಧಾನ್ಯದಲ್ಲಿ ಹಳ್ಳ ಇದ್ದು ಅಥವಾ ಯಾವ್ದಾರ ಕಲ್ಲಿತ್ತು ಅಂತಂದ್ರೆ ಅದು ತೆಗಿಲಾಕ ಒಂದು ಮಷಿನ್, ಆಮೇಲೆ ಟೋಟಲ್ ಆಗಿ ಕ್ಲೀನಿಂಗ್ ಮಾಡಿ ಕರೆಕ್ಟ್ ಆಗಿ ಪ್ಯಾಕಿಂಗ್ ಮಾಡೋ ಅಂತದ್ದು ಒಂದು ನಾಲ್ಕು ಮಷಿನ್ ನಾವು ಹಾಕ್ಬಿಟ್ಟಿವಿ ಅಂತ ಹೇಳಂತಂದ್ರೆ ರೈತ ಉತ್ಪಾದಕರ ಸಂಸ್ಥೆ ಮುಖಾಂತರ ಅಥವಾ ಕಮ್ಯುನಿಟಿ ಲೆವೆಲ್ ಅಲ್ಲಿ ನಾವು ಏನ್ ಹೇಳಿರ್ತೀವಿ ಗುಂಪಾಗಿ ಅಂತ ಸಿರಿಧಾನ್ಯದ ಘಟಕ ಸ್ಥಾಪನೆ ಮಾಡಿದ್ರೆ ಅದೊಂದು ಬಿಸ್ನೆಸ್ ಆಗ್ಬಿಡುತ್ತೆ. ಯಾಕೆ ಬಿಸ್ನೆಸ್ ಅಂತಂದ್ರೆ ಸಿಪ್ಪೆ ತೆಗಿದೇ ಇರುವಂತ ಅದು ಸಿರಿಧಾನ್ಯನ 20 ರೂಪಾಯಿನೋ 25 ರೂಪಾಯಿನೋ 30 ರೂಪಾಯಿನೋ ಮಾರುಕಟ್ಟೆಯಲ್ಲಿ ಬೆಲೆ ಐತ್ರಿ. ಇವಾಗಲೇ ಮಂಜುನಾಥ್ ಸರ್ ಹೇಳಾತಿದ್ರು, ಕಡೂರಿಂದ ಬಂದಿದ್ದವ್ರೆ, ಅವ್ರು ಹೇಳಾತಿದ್ರು ಬರೀ 25 ರೂಪಾಯಿ ಸಿಕ್ತಿತ್ತು, ಬಟ್ ಯಾವಾಗ ರೈತರಿಗೆ ಮಾರುಕಟ್ಟೆ ಐತಂತೆ ಹೇಳಿದ್ಮೇಲೆ ಸಂಸ್ಕರಣೆ ತಮ್ಮ ಬೆಳೆದಿರುವಂತ ಜಾಗದಲ್ಲೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದರ ರೇಟು ದುಪ್ಪಟ್ಟಾಗತ್ರಿ. ನಾವಾಗೆ ಇವಾಗ ನಾವು ಹೈದರಾಬಾದ್ನಲ್ಲಿ ಸಿರಿಧಾನ್ಯ ಪರ್ಚೇಸ್ ಮಾಡ್ಬೇಕಿತ್ತು ಅಂತ ಹೇಳಂತಂತಂದ್ರೆ 80 ರೂಪಾಯಿ 100 ರೂಪಾಯಿ ಪ್ರತಿ ಕೆಜಿ ಕೊಟ್ಟು ನಾವು ಖರೀದಿ ಮಾಡ್ತೇವ್ರಿ. ಸೊ ಬಟ್ ಇಲ್ಲಿ ರೈತರಿಗೆ ಸಿಕ್ತಿರೋದು 25-30 ರೂಪಾಯಿ. ಅದು ಗ್ಯಾಪ್ ಯಾಕೈತಿ ಅಂತ ಹೇಳಂತಂದ್ರೆ ಸಂಸ್ಕರಣೆ ಮಾಡ್ದೇನೆ ನಾವು ಮಾರಾಟ ಮಾಡಿದ್ವಿ ಅಂತ ಹೇಳಂತಂತಂದ್ರೆ ಅದರ ರೇಟು ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ. ಇದು ಸಿರಿಧಾನ್ಯಕ್ಕಷ್ಟೇ ಸೀಮಿತ ಅಲ್ಲ, ಬೇರೆ ಪಲ್ಸ್ ಆಗಿರ್ಬೋದು, ತೊಗರಿ ಆಗಿರ್ಬೋದು, ತೊಗರಿ ಬೇಳೆ ಮಾಡಿ ಮಾರಾಟ ಆಗೋದ್ರಿಂದ ಹೆಚ್ಚಿಗೆ ರೇಟ್ ಬರುತ್ತೆ. ಸೊ ನಮ್ಗೆ ಲಿಂಬೆ ಇರ್ಬೋದು, ಲಿಂಬೆ ಜ್ಯೂಸ್ ಮಾಡಿ ಅದ್ರ ಪ್ಯಾಕೆಟ್ ಮಾಡಿ ಮಾರೋದ್ರಿಂದ ಅದ್ರ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಹೀಗೆ ಹಲವಾರು ಯೋಜನೆಗಳು ಅದಾವು. ಸೊ ಯೋಜನೆಯನ್ನ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಘಟಕ ಸ್ಥಾಪನೆ ಮಾಡ್ಬೋದು, ಸಿರಿಧಾನ್ಯ ಆಧಾರಿತ ಘಟಕ. ಸೊ ಇದರಿಂದ ಫಸ್ಟ್ ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್, ಇದು ಒಂದು ನಿಮ್ಗೆ ಬಿಸ್ನೆಸ್ ಅಪರ್ಚುನಿಟಿ. ರೈತರಾಗಿರ್ಬೋದು, ರೈತರ ಗುಂಪಿನ ಮುಖಾಂತರ ನಾವು ಇದನ್ನ ನಾವು ಪ್ರಚೋದನೆ ಕೊಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ನಮಗೆ ಅಕ್ಕಿ ಬಂದ್ಬಿಡ್ತಾವ, ಇವಾಗ ಸಿರಿಧಾನ್ಯ ಸಂಸ್ಕರಣೆ ಮಾಡಿರೋಂತ ಅಕ್ಕಿ ಬಂದ್ಬಿಡ್ತಾವ. ಸೊ ಅದೇ ಅಕ್ಕಿನ ನಾವು ಬೇರೆ ತರ ರವಾ ಮಾಡೋದಾಗ್ಲಿ, ಹಿಟ್ಟು ಮಾಡೋದಾಗಿರ್ಲಿ, ಸೊ ಇನ್ಸ್ಟಂಟ್ ಮಿಕ್ಸಸ್, ಇನ್ಸ್ಟಂಟ್ ಮಿಕ್ಸಸ್ ಅಂತಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಇನ್ಸ್ಟಂಟ್ MTR ಗುಲಾಬ್ ಜಾಮೂನ್ ಹೆಸರು ನೀವೆಲ್ಲ ಕೇಳಿರ್ಬೋದು. ಅದೇನಿರುತ್ತೆ, ಆಟೋಮೆಟಿಕ್ ಆಗಿ ಎಲ್ಲನೂ ಪ್ಯಾಕ್ಡ್ ರೆಡಿ ಇರುತ್ತೆ. ಸೊ ಅದರಾಗ ನಾವು ಜಸ್ಟ್ ನೀರು ಹಾಕಿದ್ವಿ ಅಂತಂತಂದ್ರೆ ಅದಕ್ಕೆ ಗುಲಾಬ್ ಜಾಮೂನ್ ಮಾಡೋ ಅಂಥದ್ದು ಹಿಟ್ಟನ್ನು ರೆಡಿ ಆಗಿರುತ್ತೆ. ಸೊ ಅದೇ ಥರ ಸಿರಿಧಾನ್ಯದಿಂದ ಕೂಡ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಆಗಿರ್ಬೋದು, ದೋಸೆ ಮಿಕ್ಸ್ ಆಗಿರ್ಬೋದು, ಖಿಚಡಿ ಟೈಪ್ದು ಮಿಕ್ಸ್ ಆಗಿರ್ಬೋದು. ಸೊ ಜಸ್ಟ್ ಪ್ಯಾಕೆಟ್ ಓಪನ್ ಮಾಡೋದು, ನೀರಲ್ಲಿ ಹಾಕಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂತಂದ್ರೆ ಅದು ಬ್ಯಾಟರ್ ಟೈಪ್ದು ಸಿಕ್ಬಿಡುತ್ತೆ. ಸೊ ಅಂತಹ ಸಿದ್ಧವಾದ ತಾಂತ್ರಿಕತೆಗಳು ಕೂಡ ಇತ್ತೀಚೆಗೆ ಸಿರಿಧಾನ್ಯದಲ್ಲಿ ಡೆವಲಪ್ ಆಗಿದ್ದವು. ಬಿಜಾಪುರ್ ಕಾಲೇಜ್ನಲ್ಲಿ ಅದಾವು, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಲ್ಲೂ ಅದಾವು, CFTR ಅಂತ ಹೇಳೋ ಸಂಸ್ಥೆ ಐತೆ ಅಲ್ಲೂ ಇದಾವು, ಧಾರವಾಡ ಯೂನಿವರ್ಸಿಟಿಯಲ್ಲೂ ಅದಾವು. ಹೀಗೆ ಹಲವಾರು ಕಡೆ ಇಂಥ ತಾಂತ್ರಿಕತೆಗಳು ಅದಾವು. ಅವನ್ನ ನಾವು ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರ ಆ ತಾಂತ್ರಿಕತೆಗಳನ್ನು ಯೂಸ್ ಮಾಡಿಕೊಂಡು ನಾವು ಒಂದು ವೇಳೆ ನಾವು ಈ ಘಟಕಗಳ ಅಂತಂತಂತಂದ್ರೆ ಮಿಲ್ಲಿಂಗ್ ಆಗಿರ್ಬೋದು, ಪ್ರೈಮರಿ ಪ್ರೊಸೆಸಿಂಗ್ ಆಗಿರ್ಬೋದು ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಹೆಚ್ಚಿಗೆ ಬೆಲೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಯಾಕಂತಂದ್ರೆ 250 ಗ್ರಾಮ್ದು ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಹೈದರಾಬಾದ್ನಲ್ಲಿ 120 ರೂಪಾಯಿ ಐತ್ರಿ. ಅಂದ್ರೆ ಹೆಂಗ್ ಕೆಜಿ ಆಗ್ಬಿಡುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಆಗಿ 300 ರೂಪಾಯಿ ಇಲ್ಲ 500 ರೂಪಾಯಿ ಕೆಜಿ ರೀ. ಸೊ ಈ ತರದ್ದು ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ನಾವು ಯಾವಾಗ ಮಾಡ್ತಾ ಇರ್ತೀವಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ, ಸೊ ಆಟೋಮೆಟಿಕ್ಲಿ ರೇಟ್ ಬಂದ್ಬಿಡುತ್ತೆ. ಸೊ ಈ ಯೋಜನೆಗಳಿಗೆ ಹೆಲ್ಪ್ ಆಗೋಂಗ PMFME ಪ್ರೋಗ್ರಾಮ್ ಐತೆ, ODOP ಪ್ರೋಗ್ರಾಮ್ ಐತೆ. ಸೊ ಆತ್ಮ ಯೋಜನೆಯಲ್ಲೂ ಕೂಡ ಹಲವಾರು ಯೋಜನೆ ಸಹಕಾರಗಳದು. ಅಂತ ಯೋಜನೆಗಳನ್ನ ನಾವು ಯೂಸ್ ಮಾಡಿಕೊಂಡು ಘಟಕಗಳನ್ನ ಸ್ಥಾಪನೆ ಮಾಡಬಹುದು. ಸೊ ಫಸ್ಟ್ ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಸಂಸ್ಕರಣಾ ಘಟಕ, ಕ್ಲೀನಿಂಗ್, ಗ್ರೇಡಿಂಗ್, ಡಿಸ್ಟೋನಿಂಗ್, ಸಿಪ್ಪೆ ತೆಗೆಯೋದು. ನಂತರ ಏನಪ್ಪ ಅಂತಂದ್ರೆ ಫ್ಲೋರ್ ಅಂತಂದ್ರೆ ಹಿಟ್ಟು ಮಾಡೋದಾಗಿರ್ಲಿ, ರವಾ ಮಾಡೋದಾಗಿರ್ಲಿ, ಅದೇ ಜೊತೆಯಲ್ಲಿ ನಮ್ದು ಇನ್ಸ್ಟಂಟ್ ಮಿಕ್ಸಸ್. ಸೊ ಇದು ಎರಡನೇದು ನಮಗೆ ಸಿಗುವಂಥದ್ದು ಒಂದು ಬಿಸ್ನೆಸ್ ಅಪರ್ಚುನಿಟಿ. ಸೊ ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂತಂತಂದ್ರೆ ಟ್ರೆಡಿಷನಲ್ ಫುಡ್ಸ್. ಫ್ರೆಂಡ್ಸ್ ನಿಮಗೆ ಗೊತ್ತೈತಿ, ಚಕ್ಲಿ, ಲಡ್ಡು ಆಗಿರಲಿ, ನ್ಯೂಟ್ರಿಬಾರ್ ಅಂತ ಚಿಕ್ಕಿ ಆಗಿರಲಿ, ಇಂಥ ಹಲವಾರು ಈಗ. ಬಟ್ ಅದರಲ್ಲಿ ಜಾಸ್ತಿ ಗ್ರಾಹಕರಿಗೆ ಮುಟ್ಟೋ ಹಂಗೆ ಬೇಕಿತ್ತಂದ್ರೆ ಅದಕ್ಕೆ ಸರಿಯಾದ ಪ್ಯಾಕೇಜಿಂಗ್ ಮಾಡಿಸಿ ಪ್ಯಾಕ್ ಮಾಡಿ ಅವ್ರಿಗೆ ಮುಟ್ಟೋ ತನಕ, ಚಲೋ ಇರೋ ತನಕ ನಮಗೆ ಸೆಲ್ಫ್ ಲೈಫ್ ಅಂತ ಏನು ಹೇಳಿರ್ತೀವಿ ಅಂಥದ್ದು ರೆಡಿ ಮಾಡಿಸಿದ್ವಿ ಅಂತಂದ್ರೆ ಬಿಜಾಪುರಿಂದ ನಾವು ದಿಲ್ಲಿಗೂ ಕಳಿಸ್ಬೋದು, ಎಕ್ಸ್ಪೋರ್ಟು ಮಾಡಿಸ್ಬೋದು. ಸೊ ಆ ಥರದ ಪ್ಯಾಕೇಜಿಂಗ್ ವ್ಯವಸ್ಥೆ ಮಾಡ್ಕೊಂಡು ನ್ಯೂಟ್ರಿಬಾರ್ ಸಿಂಪಲ್ ಆಗಿರೋದೊಂದು ಚಿಕ್ಕಿ ನಾವು ರೆಡಿ ಮಾಡಿದ್ವಿ ಮಿಲೆಟ್ಸ್ ಆಧಾರಿತ ಅಂತಂದ್ರೆ, ಸೊ ಅದ್ರ ಬಾಳಿಕೆ ಇಲ್ಲನಂದ್ರೆ 6 ತಿಂಗಳು ಬಂದ್ಬಿಡುತ್ತೆ. ಸೊ ಅದ್ರ ಉತ್ಪಾದನೆ ವೆಚ್ಚ ಎಷ್ಟಾಗಿರುತ್ತೆ ಅಂದ್ರೆ 6-7 ರೂಪಾಯಿ ಆಗಿರುತ್ತೆ. 10 ರೂಪಾಯಿಗೆ ನಾವು ಆಟೋಮೆಟಿಕ್ ಆಗಲಿ ಡೈರಿ ಮಿಲ್ಕ್ ಚಾಕ್ಲೇಟು ಇನ್ನೊಂದು ಯಾವುದೋ ಚಾಕ್ಲೇಟ್ ಇರುತ್ತಲ್ಲ ಅದಕ್ಕೆ ತೆಗೆದು ಇಂಥ ಚಿಕ್ಕಿ ಮಾರಾಟ ಮಾಡುವಂಥದ್ದು ಒಂದು ಘಟಕ ಸ್ಥಾಪನೆ ಮಾಡು. ಇವೆಲ್ಲ ಹೋಮ್ ಲೆವೆಲ್ದಾಗ ಮಾಡ್ಕೊಳಕ್ನು ಮೇಡಮ್ ಅವರು ಆಲ್ರೆಡಿ ಹೇಳಿದ್ರು, ಭಾರತಿ ಮೇಡಮ್ ಅವರು. ಸೊ ಲಡ್ಡೂನ ಇವಾಗ ಹೈದರಾಬಾದ್ ಅಂತ ಸಿಟಿಲಿ 12 ರೂಪಾಯಿಗೊಂದು ನಾವು ಖರೀದಿ ಮಾಡಿ ಒಂದೊಂದು ಯಾವ್ದಾದ್ರು ಈ ತರದ ಪ್ರೋಗ್ರಾಮ್ ಅದು ಇದ್ದಾಗೆಲ್ಲ ನಾವು ಅರೇಂಜ್ ಮಾಡಿರ್ತೀವಿ. ಸೊ ಅಷ್ಟು ಬೇಡಿಕೆ ಐತಿ, ಯಾಕಂತಂದ್ರೆ ಅದರ ಅವೇರ್ನೆಸ್ ಬೆಳೀತಾ ಇದೆ ಎಲ್ರಿಗೂ. ಸೊ ಜಾಗೃತಿ ಮೂಡ್ತಾ ಇದೆ. ಸೊ ಇಂಥ ಅವಕಾಶ ನೀವು ಲಡ್ಡು, ಪಾಪಡ್, ಚಿಕ್ಕಿ, ಚಕ್ಲಿ ಟೈಪ್ ಇದ್ದು ಈ ತರ ಸ್ನಾಕ್ಸ್ ಐಟಮ್ಸ್ ಮುಖಾಂತರ ಕೂಡ ನಾವು ಇದ್ರ ಬಗ್ಗೆ ಒಂದು ಬಿಸ್ನೆಸ್ ರೂಪದಲ್ಲಿ ನೋಡ್ಕೋಬಹುದು. ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಫೋರ್ತ್, ಇವೆಲ್ಲ ಸಿದ್ಧ ವಸ್ತುಗಳಾದ ತಿನ್ನುವಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅವಲಕ್ಕಿ ಟೈಪ್ದು, ಅವಲಕ್ಕಿ ಆಗಿರ್ಬೋದು, ಪಫ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರ ರೆಡಿ ಟು ಕುಕ್ ಟೈಪ್ದು ಪ್ರಾಡಕ್ಟ್. ಸೊ ಇವತ್ತು ಬೆಳಗ್ಗೆ ನಮಗೆ ನಾಷ್ಟ ಇಲ್ಲ ಗೆಸ್ಟ್ ಹೌಸ್ನಲ್ಲಿ ಏನಂದ್ರೆ ಯೂಶಲಿ ರೈಸಿಂದ ಮಾಡಿರೋಂಥ ಅವಲಕ್ಕಿಗಳಿತ್ತು, ಅದನ್ನು ತಿಂದು ಬಂದ್ಬಿಟ್ವಿ. ಬಟ್ ಇನ್ನು ಸಿರಿಧಾನ್ಯ ಎಲ್ಲ ಸಿರಿಧಾನ್ಯದ ಮುಖಾಂತರನೂ ಕೂಡ ನಾವು ಅವಲಕ್ಕಿನ ರೆಡಿ ಮಾಡ್ಕೋಬೋದು. ಸೊ ಅದನ್ನು ನಾವು ಬ್ರೇಕ್ಫಾಸ್ಟ್ ಐಟಮ್ ಆಗಿ ಯೂಸ್ ಮಾಡ್ಕೋಬೋದು, ಅಥವಾ ಸ್ನ್ಯಾಕ್ಸ್ ಐಟಮ್ ಆಗಿ ಬೇಕಾದ ಅವಶ್ಯಕತೆ ಇತ್ತಂತಂದ್ರೆ ಅದ ಥರನೂ ಯೂಸ್ ಮಾಡ್ಕೋಬೋದು. ಸೊ ಹಿಂಗೆ ಬರೀ 6 ಲಕ್ಷದಿಂದ 7 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿ ಸಿರಿಧಾನ್ಯದ ಫ್ಲೇಕಿಂಗ್ ಇಂಡಸ್ಟ್ರಿ ಅಥವಾ ಫ್ಲೇಕ್ಸ್ ಮಾಡೋದು, ಅವಲಕ್ಕಿ ಮಾಡೋಂಥ ಘಟಕ ಸ್ಥಾಪನೆ ಮಾಡಿದ್ವಿ ಅಂದ್ರೆ, ಸೊ ಅದರಿಂದ 9 ಟೈಪ್ದು ಸಿರಿಧಾನ್ಯದ ಅವಲಕ್ಕಿ ಮಾಡ್ಬೋದು. ಆ ಸಿರಿಧಾನ್ಯ ಅವಲಕ್ಕಿನ ನಾವು ಬೇರೆ ರೂಪದಾಗ ಚೂಡ ಮಾಡೋಕೆ ಯೂಸ್ ಮಾಡ್ಕೋಬೋದು, ಅಥವಾ ಸ್ವೀಟ್ ಮಾಡೋಕೆ ಪಾಯಸ ಮಾಡೋವಾಗ ಯೂಸ್ ಮಾಡ್ಕೋಬೋದು. ಈ ಹಲವಾರು ರೂಪದಾಗ ಇದ್ರ ಬಳಕೆ ಮಾಡಿಸ್ಕೋಬೋದು. ಸೊ ನಮಗೆ ಏನಂತಂತಂದ್ರೆ ಜಸ್ಟ್ ರಿಪ್ಲೇಸ್ಮೆಂಟ್. ಸೊ ಬೇರೆ ಧಾನ್ಯಗಳ ಜೊತೆಯಲ್ಲಿ ನಾವು ಸಿರಿಧಾನ್ಯಗಳ ಅಳವಡಿಸ್ಕೊಂಡ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಅದ್ರ ಬೇಡಿಕೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸಣ್ಣ ಪ್ರಮಾಣದ ಮೈಕ್ರೋ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕೆ ಬಹಳ ಅವಕಾಶ ಅದ. ಸೊ ಇದು ಅವಲಕ್ಕಿ ಬಗ್ಗೆ ಆಯ್ತು. ಫ್ಲೇಕ್ಸ್ ಅಂತ ಹೇಳಿ ಹೇಳಿರ್ತೀವಿ, ಫ್ಲೇಕಿಂಗ್ ಇಂಡಸ್ಟ್ರಿ. ಎಲ್ಲ 9 ಸಿರಿಧಾನ್ಯಗಳೇನದವ್ ಜೋಳದ ಹಿಡ್ಕೊಂಡು ಸಜ್ಜೆ ಹಿಡ್ಕೊಂಡು ಎಲ್ಲದರ ಇದನ್ನು ಇವು ಮಾಡುವಂತದೈತಿ. ಮತ್ತೆ ಹಲವಾರು ಈ ತರ ಉದ್ಯಮಿಗಳನ್ನ ಮಾಡಿ ಮಾರಾಟ ಮಾಡಿರುವಂತದ್ ಎಕ್ಸಾಂಪಲ್ಗಳು ಅದಾವ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸಮಸ್ಯೆ ಆಗತೈತಿ ಅಂತಂದ್ರೆ ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರ ಆಗಿರ್ಬೋದು, ಅಥವಾ ಕಮ್ಯುನಿಟಿ ಲೆವೆಲ್ ಅಲ್ಲಿ. ಸೊ 4-5 ಜನ ಕೂಡಿ ಏನು ಸಂಘ ಸಂಸ್ಥೆಗಳದಾವ, ಐ ಮೀನ್ SHG ಗ್ರೂಪ್ಸ್, ಅವ್ರ ಮುಖಾಂತರ ಕೂಡ ಈ ತರದ ಘಟಕಗಳು ಸ್ಥಾಪನೆ ಮಾಡಕೊಳ್ಳಕ ನಮಗೊಂದು ಅವಕಾಶ ಐತೆ. ಸೊ ನೆಕ್ಸ್ಟ್ ಏನ್ ಬರೋದಪ್ಪ ಅಂತಂದ್ರೆ ಬೇಕರಿ ಪ್ರಾಡಕ್ಟ್ಸ್. ಸೊ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ಸಂಸ್ಥೆಯಲ್ಲಿ ರಾಗಿಯಿಂದ ಮಾಡಿರುವಂತದ ಕೇಕ್ ಮಾಡಿಸಿದ್ವಿ. ಸೊ ಹೊರಗಡೆ ಬೇಡಿಕೆ ಎಷ್ಟಿತ್ತಪ್ಪ ಅಂತಂದ್ರೆ 400 ರೂಪಾಯಿಗೆ 600 ಗ್ರಾಮ್ದ ಒಂದು ಕೇಕಿನ ವ್ಯವಸ್ಥೆ ಮಾಡಿ ಮಾರಾಟ ಮಾಡುವಂಥದ್ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಬೇಡಿಕೆನೂ ಹೆಚ್ಚಾಗಿತ್ತು, ಮೊದಲೇ ಆರ್ಡರ್ ಮಾಡಿದ್ರು. ಸೊ ಅಂಥದ್ದು ವ್ಯವಸ್ಥೆ ಮಾಡಿದ್ಮೇಲೆ ಒಂಥರ ಜನರಿಗೆ ಪ್ಯಾಷನ್ ಆಗಿಬಿಟ್ಟೈತೆ, ಮಿಲ್ಲೆಟ್ಸ್ದಿಂದ ಏನಾದರೂ ಮಾಡಿದಾರು ಅಂತ ಹೇಳಂತಂತಂದ್ರೆ ಬೇಡಿಕೆ ಹೆಚ್ಚಾಗಿದ್ದರೋದ್ರಿಂದ ರೇಟು ಸಿಗತ್ತೆ. ರಾಗಿ ರೇಟ್ ಎಷ್ಟೈತ್ರಿ? 30-35 ರೂಪಾಯಿ ಪ್ರತಿ ಕೆಜಿ. 1/2 ಕೆಜಿ ರಾಗಿನ ಯೂಸ್ ಮಾಡಿ, ಸ್ವಲ್ಪ ಸಕ್ಕರೆ ಯೂಸ್ ಮಾಡಿ, ಆಮೇಲೆ ಇವನ್ ನಾವು ಜಾಗರಿ ಕೂಡ ಯೂಸ್ ಮಾಡಿದ್ವಿ. ಸೊ ಇನ್ನ ಅದರ ಇನ್ಗ್ರೀಡಿಯೆಂಟ್ಸ್ ಅಂತಂದ್ರೆ ಬರೀ 100 ರೂಪಾಯಿದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 400 ರೂಪಾಯಿದು ನಮಗೆ ರಿಟರ್ನ್ ಬಂದ್ಬಿಡುತ್ತೆ ಅಂತಂತಂದ್ರೆ ಜಸ್ಟ್ ಕ್ಯಾಪಿಟಲ್ ತೆಗೆದ್ಬಿಟ್ರೆ. ಸೊ ಇಂಥ ಅವಕಾಶನೂ ಐತೆ ಬೇಕರಿ ಇಂಡಸ್ಟ್ರಿಯಲ್ಲಿ. ಯಾಕಂತಂದ್ರೆ ಇತ್ತೀಚೆಗೆ ಏನಾದರೂ ಪ್ರೋಗ್ರಾಮ್ ಇದ್ದಾಗೂ ಕೂಡ ನಾವೇನ್ ಮಾಡ್ತೀವಿ, ಬೇಕರಿಗೆ ಹೋಗಿ ಒಂದು ಸ್ವೀಟ್ ತಂದು ಪಟ್ ಅಂತ ಹೇಳಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿರ್ತೀವಿ. ಆನಿವರ್ಸರಿ ಐತಿ ಅಂತಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು, ಬರ್ತ್ಡೇ ಇರ್ಬೋದು, ಇಂಥ ಸನ್ನಿವೇಶದಲ್ಲಿ ಏನ್ ಮಾಡಿರ್ತೀವಿ, ಕೇಕ್ ಅದ ರೆಡಿ ಮಾಡಿಸಿ ಕಟ್ ಮಾಡಿರ್ತೀವಿ. ಸೊ ಅಂಥದ್ದಿದ್ದಾಗೂ ಕೂಡ ಬೇಕರಿ ಐಟಮ್ಸ್ನ ಸಿರಿಧಾನ್ಯದಿಂದ ಮಾಡುವಂಥದ್ದು ಅವಕಾಶ ಐತೆ. ಸೊ ಜೊತೆ ಜೊತೆಯಲ್ಲಿ ಬಿಸ್ಕಿಟ್ ಮಾಡ್ಬೋದು, ಅವ್ರು ಆಲ್ರೆಡಿ ಭಾರತಿ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ, ಬಿಸ್ಕಿಟ್ ಅವ್ರು ಮಾಡ್ಬೋದು, ಮಾರಾಟ ಮಾಡ್ಬೋದು. ಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಒಳ್ಳೆ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್. ತಮ್ಮದೇ ಆದಂಥದ್ದು ಒಂದು ಬ್ರ್ಯಾಂಡ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಬಹಳಷ್ಟು ಅವಕಾಶಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ನಿಮಗೆ ಗೊತ್ತಿರೋದು ಇದು ಬೇಕರಿ ರಿಲೇಟೆಡ್ ಒಂದಾಯ್ತು. ಸೊ ಇವಾಗ ನಾನು 4 ಹೇಳಿದೆ, ಒಂದು ಪ್ರೈಮರಿ ಪ್ರೊಸೆಸಿಂಗ್ದು, ಒಂದು ಸೆಕೆಂಡರಿ ಪ್ರೊಸೆಸಿಂಗ್ ಲೈಕ್ ಫ್ಲೋರು, ಅದು ರವಾ ಹಿಟ್ಟು ಅದು ಮಾಡುವಂಥದ್ದು, ಮೂರನೇದೇ ಟ್ರೆಡಿಷ್ನಲ್ ಫುಡ್ಸ್ ಇವು, ಏನು ಚಕ್ಲಿ ಲಡ್ಡು ಇಂಥದ್ದು ಮಾಡಿ ಮಾರಾಟ ಮಾಡುವಂಥದ್ದು, ಇನ್ನೊಂದು ಅವಲಕ್ಕಿದು ಒಂದೊಂದು ವಿಷಯ ಹೇಳಿದೆ ಅಥವಾ ಪಫ್ಸ್ ಹೇಳಿದ್ವಿ. ನಾವು ಗೊಂಜಾಳ ತಿನ್ನಿದ್ದೆ ಏನು ಕಾರ್ನಿಂದ ಏನು ಮಾಡಿರ್ತೀವಿ ನೋಡ್ರಿ, ನಾವೇನು ಸಿನಿಮಾ ಥಿಯೇಟರ್ದ ತಿಂತೀವಲ್ಲ, ಅಂಥದ್ದು ಕೂಡ ಎಲ್ಲ ಸಿರಿಧಾನ್ಯದಿಂದ ಮಾಡ್ಬೋದು. ಅದೊಂದು ಹೇಳಿದೆ, ಬೇಕರಿದೊಂದು ಹೇಳಿದೆ. ಸೊ ನೆಕ್ಸ್ಟ್ ಏನಪ್ಪ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂತಂದ್ರೆ ರೆಸ್ಟೋರೆಂಟ್ ಟೈಪ್ಸ್ ಅಥವಾ ನೀವು ಹೋಟೆಲ್ಸ್. ಸೊ ಸ್ವಸಹಾಯ ಸಂಘಗಳಿಗಾಗಿರ್ಬೋದು ಅಥವಾ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಅವಕಾಶ ಐತೆ. ಮತ್ತೊಂದು ಏನಪ್ಪ ರೈತ ಉತ್ಪಾದಕರ ಸಂಸ್ಥೆಗಳಿಗೂ ಒಳ್ಳೆ ಅವಕಾಶ ಏನಪ್ಪ ಐತೆ ಅಂತಂತಂದ್ರೆ ರೆಸ್ಟೋರೆಂಟ್ ಆಗಿರಲಿ, ಹೋಟೆಲ್ಸ್, ಸಿರಿಧಾನ್ಯ ಆಧಾರಿತ ಹೋಟೆಲ್ಸ್ ಸ್ಟಾರ್ಟ್ ಮಾಡೋದು. ಸೊ 30ನೇ ತಾರೀಕಿಗೆ ಮೊನ್ನೆಯಲ್ಲಿ ನಮ್ಮ ನಡಿಗೆ ಸಿರಿಧಾನ್ಯ ಕಡೆಗೆ ಅಂತ ಒಂದು ಪ್ರೋಗ್ರಾಮ್ ಇತ್ತು ಬಿಜಾಪುರ್ನಾಗೆ, ನಮ್ಮ ಇಲ್ಲಿ ವಿಜಾಪುರ್ ಕಾಲೇಜ್ ಜೊತೆಯಲ್ಲಿ ಮತ್ತು ನಮ್ಮದು ಕೃಷಿ ಇಲಾಖೆ ವಿಜಯಪುರಿಂದ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ವಿ. ಅದರಲ್ಲಿ ಎಲ್ಲ ಇವೆಂಟ್ ನಡಿಗೆ ಆದಮೇಲೆ ಸಿರಿಧಾನ್ಯ ಆಧಾರಿತನೇ ಒಂದು ಬ್ರೇಕ್ಫಾಸ್ಟ್ ಕೊಟ್ಟಿದ್ರು ಅವರು. ಅಂದರೆ ಬಿಸಿಬೇಳೆ ಬಾತ್ ಒಂದು, ಆಮೇಲೆ ಒಂದು ಪಾಯಸ, ರಾಗಿಯಿಂದ ಮಾಡಿರೋದಂಥ ಪಾಯಸ, ಆಮೇಲೆ ಉಪ್ಮಾ. ಉಪ್ಮಾ ಅಂತಂದ್ರೆ ಅದು ಕೂಡ ಸಾಮೆಯಿಂದ ಮಾಡಿರೋಂಥ. ಸೊ ಅಂಥ ಪ್ರೋಗ್ರಾಮ್ಸ್ ಇದ್ದಾಗೂ ಕೂಡ ರೆಸ್ಟೋರೆಂಟ್ ಎಕ್ಸ್ಕ್ಲೂಸಿವ್ ಸಿರಿಧಾನ್ಯ ಆಧಾರಿತ ರೆಸ್ಟೋರೆಂಟ್ಸ್ ಅದು ಇದ್ದು ಅಂತಂದ್ರೆ ಅದನ್ನು ಯೂಸ್ ಮಾಡಿಕೊಂಡು ಇಂಥ ಮದುವೆ ಸಮಾರಂಭ ಆಗಿರ್ಬೋದು, ನಮ್ಮ ಕೃಷಿ ಮೇಳ ಅಂಥದ್ದಾಗಿರ್ಬೋದು, ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಸಣ್ಣದಾದಂಥ ಸಭೆ ಸಮಾರಂಭಗಳು ಇರ್ಬೋದು, ಸಪ್ಲೈ ಮಾಡೋಕ್ಕೆ ನಮಗೆ ಅನುಕೂಲ ಆಗಿರುತ್ತೆ. ಯಾಕೆಂತಂದ್ರೆ ಇತ್ತೀಚೆಗೆ ಜಾಗೃತಿ ಅಂತೂ ಮೂಡೈತೆ, ಬಟ್ ಅವೈಲೆಬಿಲಿಟಿ ಅನ್ನೋದು ಭಾಳ ಕಡಿಮೆ ಐತೆ. ಸೊ ಎಲ್ಲಾದರೂ ಈ ಸಿರಿಧಾನ್ಯ ಆಧಾರಿತ ಹೋಟೆಲ್ಗಳು ಅದಾವ ಅಂತಂದ್ರೆ ತಿನ್ನುವಂಥ ಜನರು ಭಾಳ ಅದಾರೆ. ಸೊ ಅದಕ್ಕೆ ಇಂಥ ಅವಕಾಶನೂ ಕೂಡ ನಾವು ಯೂಸ್ ಮಾಡ್ಕೋಬೋದು ರೆಸ್ಟೋರೆಂಟ್ ಅದು ಸ್ಟಾರ್ಟ್ ಮಾಡಿ, ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು. ಸೊ ಇಂಥದ್ದೆಲ್ಲ ಸೊ ಮುಖ್ಯವಾಗಿ ಇವೆಲ್ಲ ಏನಪ್ಪ ಬರೀ ಬೀಜ ಬಂದ್ಮೇಲೆ ಅಥವಾ ಪೋಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಇದ್ದಿರ್ತಾವ. ಸೊ ರೈತರಿಗೆ ಏನ್ ಅನುಕೂಲ ಐತಿ ಅಂತೇಳಿ ನೀವು ಒಂದ್ ಪ್ರಶ್ನೆ ಕೇಳ್ಬೋದು. ಡೈರೆಕ್ಟ್ ಆಗಿ ರೈತರಿಗೆ ಏನಪ್ಪ ಅಂತಂದ್ರೆ ಸಿರಿಧಾನ್ಯ ಬೀಜ ಉತ್ಪಾದನೆ, ಯಾಕೆಂತಂದ್ರೆ ಇವಾಗ ಎಲ್ಲರೂ ಪ್ರಮೋಟ್ ಮಾಡತ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ದವರು, ಇಂಡಸ್ಟ್ರಿದವರು, ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹಲವಾರು ಡಿಪಾರ್ಟ್ಮೆಂಟ್ ನ ಕೂಡ ಸಿರಿಧಾನ್ಯ ಪ್ರಮೋಟ್ ಮಾಡಕ್ ಯೋಚನೆ ಮಾಡ್ಕೊಳತ್ತಾರ, ಏರಿಯಾ ಹೆಚ್ಚಿಗಾಗ್ಲಿ ಅಂತ. ಒಂದ್ ವೇಳೆ ನಮ್ಮ ಹತ್ರ ಬೀಜನೇ ಇರ್ಲಿಲ್ಲ, ಸಿರಿಧಾನ್ಯದ ಒಳ್ಳೆ ಕ್ವಾಲಿಟಿ ಬೀಜನೇ ಇರ್ಲಿಲ್ಲ ಅಂತ ಹೇಳಂತಂದ್ರೆ ನಾವು ಎಷ್ಟು ಪ್ರಮೋಟ್ ಮಾಡಿದ್ರು ಕೂಡ ಬೆಳೆಯುವಂತದ್ದು ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ಇವಾಗ ಎಲ್ಲಾ ರೈತರಿಗೂ ಏನ ಅವಕಾಶ ಐತೆ ಅಂತಂದ್ರೆ ಸಿರಿಧಾನ್ಯ ಬೀಜ ಉತ್ಪಾದನೆ. ಸಿರಿಧಾನ್ಯ ಗ್ರೇನ್ಸ್ ರೇಟು ಯಾವಾಗ್ಲೂ ಬೀಜದ ರೇಟ್ಕಿಂತ ಕಮ್ಮಿ ಇದ್ದಿರುತ್ತೆ. ಈಗ ಬೀಜದ ರೇಟ್ ಎಷ್ಟೊಂದು ಆಲ್ಮೋಸ್ಟ್ 100 ರೂಪಾಯಿ ಕೆಜಿ, ನಮ್ಮ ಸಂಸ್ಥೆಯಲ್ಲಿ 100 ರೂಪಾಯಿ ಕೆಜಿ ಮಾರಾಟ ಮಾಡ್ತೀವಿ ಸರ್ ನಾವು ಪ್ರತಿ ಕೆಜಿಗೆ. ಈಗ ಯಾವಾಗ ಏರಿಯಾ ಹೆಚ್ಚಿಗೆ ಮಾಡ್ಬೇಕಂತ ಸರ್ಕಾರದಿಂದ ಯೋಜನೆಗಳು ಬಂದಿರ್ತಾವ. ಆದ್ರೆ ಒಂದ್ ವೇಳೆ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಬೀಜನೇ ಇರ್ಲಿಲ್ಲ ರೈತರ ಹತ್ರ ಆಗಿರ್ಲಿ ಅಥವಾ ಇಂಥ ಸಂಸ್ಥೆಯಲ್ಲಿ ಆಗಿರ್ಲಿ ಇರ್ಲಿಲ್ಲ ಅಂತ ಅಂತಂದ್ರೆ ನಮಗ ಕಷ್ಟ ಆಗತ್ತ ಏರಿಯಾ ಎಕ್ಸ್ಪೆಂಡ್ ಮಾಡಕ್. ಸೊ ಅದ್ರ ಸಲುವಾಗಿ ಬೀಜ ಉತ್ಪಾದನೆ ಮಾಡುವಂತ ರೈತರು ಅಥವಾ ರೈತರ ಗುಂಪು ನೀವು ಇತ್ತಂತ ಹೇಳಂತಂದ್ರೆ ನೀವು ಆಟೋಮೆಟಿಕ್ ಆಗಿ ನಮ್ಮ ಸಂಸ್ಥೆಗಾದ್ರೂ ಸಂಪರ್ಕ ಮಾಡಬಹುದು. ಸೊ ಈ ತರ ಬೀಜ ಉತ್ಪಾದನೆ ಮಾಡೋಂತ ಆಸಕ್ತ ರೈತರು ನಮ್ಮ ಸಂಸ್ಥೆಗೆ ನೀವು ಸಂಪರ್ಕ ಮಾಡಬಹುದು. ಸೊ ಇದರಿಂದ ಏನಾಗಿರುತ್ತೆ ಅಂತಂದ್ರೆ ನಿಮಗೆ ಗ್ರೇನ್ಸ್ಗಿಂತ ಸಿರಿಧಾನ್ಯ ಆಧಾರಿತ ಬೀಜದ ರೇಟ್ ಜಾಸ್ತಿ ಇದ್ದಿರುತ್ತೆ, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಮತ್ತೊಂದು ಏನಪ್ಪ ಅಂದ್ರೆ ಸಿರಿಧಾನ್ಯ ಬೆಳೆದಿರ್ತೀವಿ ಅದರದ್ದು ಫಾಡರ್ ಅಂತಂದ್ರೆ ಹುಲ್ಲೇನು ಉಳಿದುಕೊಂಡಿರುತ್ತೆ, ಆ ಹುಲ್ಲನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹೆಂಗ ಯಾವ ತರಪ್ಪ ಅಂತಂದ್ರೆ ಡೈರಿ ಇದ್ದಿರುತ್ತೆ ಹಲವಾರು ಕಡೆ, ಬಟ್ ನಾವು ಬೇಸಿಗೆಯಲ್ಲಿ ಹುಲ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗಿರುತ್ತೆ. ಬಟ್ ಸಿರಿಧಾನ್ಯ ಆಧಾರಿತ ಹುಲ್ನ ಯೂಸ್ ಮಾಡಿಕೊಂಡು ಫಾಡರ್ ಬ್ಲಾಕ್ ತರ ಮಾಡಿ, ಸೊ ನಮಗೆ ಯಾವಾಗ ಲೀನ್ ಪೀರಿಯಡ್ ಇರುತ್ತೋ ಅಂತಂದ್ರೆ ಯಾವಾಗ ಬೇಡಿಕೆ ಇರುತ್ತೋ ಅಂತದನ್ನು ಕೂಡ ಫಾಡರ್ ಬ್ಲಾಕ್ ತರ ಮಾಡಿಕೊಂಡು ಮಾರುಕಟ್ಟೆ ಮಾಡುವಂತದ್ದು ವ್ಯವಸ್ಥೆ ಐತಿ. ಸೊ ಅದನ್ನು ಕೂಡ ನಮ್ಮ ರೈತರು ಯೂಸ್ ಮಾಡ್ಕೋಬಹುದು. ಸೊ ಈ ತರ ಹಲವಾರು ಗ್ರೇನ್ಸ್ ಇಂದ ಕಂಪ್ಲೀಟ್ ಆಗಿ ಮೇವಿನ ತನಕ ಎಲ್ಲಾನು ಕೂಡ ಸಿರಿಧಾನ್ಯದಲ್ಲಿ ಒಂದು ಬಿಸ್ನೆಸ್ ತರ ನೋಡ್ಕೋಬಹುದು. ಇದರಿಂದ ರೈತರು ತಾವು ಬೆಳೆದಿರುವಂತ ಬೆಳೆನು ಯೂಸ್ ಮಾಡೋದ್ರಿಂದ ಏನಂತ ತಮ್ಮ ಆರೋಗ್ಯದಲ್ಲೂ ವೃದ್ಧಿ ಆಗಿರುತ್ತೆ. ಯಾಕಂತಂದ್ರೆ ನಾವು ರೈತರ ಬೆಳೆದಿರುವಂತ ಒಳ್ಳೆ ಕ್ವಾಲಿಟಿ ಬೆಳೆ ಏನ್ ಮಾಡಿರ್ತೀವಿ, ಉತ್ಪನ್ನ ಏನಿರುತ್ತೆ ಮಾರುಕಟ್ಟೆಗೆ ಹಾಕಿ ಉಳಿದಿರೋದೊಂದು ಕಚ್ಚಾ ಪಕ್ಕ ಏನಿರುತ್ತೆ ಅಂತದನ್ನ ಮನೆಯಲ್ಲಿ ಉಪಯೋಗಿಸ್ತೀವಿ. ಬಟ್ ಸಿರಿಧಾನ್ಯ ನಾವಾಗೆ ಬೆಳೆದಿರೋದ್ರಿಂದ ಅಂತ ಸಿರಿಧಾನ್ಯ ಅವಶ್ಯಕತೆ ಇತ್ತಂತಂದ್ರೆ ನಾವು ಸೊ ಮನೆಯಲ್ಲೂ ಉಪಯೋಗಿಸುವಂತದ್ದು ರೂಢಿ ಆಗುತ್ತೆ. ಸೊ ರೂಢಿ ಆಗಿರೋದ್ರಿಂದ ನಮಗೆ ಬೇಕಾಗಿರುವಂತದ್ದು ಎಲ್ಲಾ ಪೌಷ್ಟಿಕಾಂಶಗಳು ಸಿರಿಧಾನ್ಯದಿಂದ ತಗೋಬಹುದು ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಏನಪ್ಪ ಅಂತಂತಂದ್ರೆ ಟೋಟಲ್ ಆಗಿ ಬಿಜಾಪುರ, ಧಾರವಾಡ ಮತ್ತೆ ಕೊಪ್ಪಳ ಸುತ್ತಮುತ್ತಲು ಎಲ್ಲಾ ಕಡೆನು ನಮ್ಮ ಸಂಸ್ಥೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹಾಗೂ ಕೆವಿಕೆ ಅವರ ಸಹಕಾರದಿಂದ, ಯೂನಿವರ್ಸಿಟಿ ಅವರ ಸಹಕಾರದಿಂದ ಸಿರಿಧಾನ್ಯ ಆಧಾರಿತ ರೈತ ಉತ್ಪಾದಕರ ಸಂಸ್ಥೆಗಳನ್ನು ನಾವು ರಚನೆ ಮಾಡಿದೀವಿ. ಸೊ ಈ ಜಿಲ್ಲೆಯಲ್ಲಿ ಭಾರತಿ ಮೇಡಮ್ ಅವರು ಅದರ ಮೆಂಬರ್ ಇದ್ದಾರೆ. ಇಂಡಿ ತಾಲೂಕದಲ್ಲಿ ಒಂದು ಮಾಡಿದೀವಿ, ನಿಡಗುಂದಿಯಲ್ಲಿ ಒಂದು ರಚನೆ ಆಗೈತಿ, ಜೊತೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿಯಲ್ಲಿ ಒಂದು, ಮುಧೋಳಲ್ಲೊಂದು. ಸೊ ಜೊತೆಯಲ್ಲಿ ನಮ್ದು ಯಾದಗಿರಿ ಜಿಲ್ಲೆಯಲ್ಲಿ ಐತಿ, ಬೀದರ್ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲೂ ಕೂಡ ನಾವು 4 ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆ ಮಾಡಿದ್ದೀವಿ. ಸೊ ಇದರಿಂದ ಲಾಭ ಏನೈತೆ ಅಂತಂದ್ರೆ ಸಿರಿಧಾನ್ಯ ಆಧಾರಿತ ರೈತ ಉತ್ಪಾದಕರ ಸಂಸ್ಥೆಯಿಂದ ನಾವು ಗ್ರೇನ್ಸ್ ನ ಅಗ್ರಿಗೇಟ್ ಮಾಡ್ಕೋಬಹುದು. ಅಂದ್ರೆ ಒಬ್ಬರು ರೈತರು 5 ಕ್ವಿಂಟಲ್ ಹಂಗ ಗ್ರೇನ್ಸ್ ಉತ್ಪನ್ನ ಮಾಡಿದಾರ ಅಥವಾ 10 ಕ್ವಿಂಟಲ್ ಅದಾವ ಅಂತಂದ್ರೆ ಒಂದು ರೈತ ಉತ್ಪಾದಕರ ಸಂಸ್ಥೆ ಮುಖಾಂತರ ಎಲ್ಲಾ ರೈತರ ಕಡೆಯಿಂದ ಗೊಳಿ ಮಾಡಿಕೊಂಡು ಒಂದೇ ಜಾಗದಲ್ಲಿ ಇಟ್ಬಿಟ್ರೆ ಅದನ್ನ ನಾವು ಮಾರುಕಟ್ಟೆಗೆ ಬೇರೆ ಬೇರೆ ರಾಜ್ಯ ಆಗಿರ್ಬೋದು ಅಥವಾ ಬೇರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೂಡ ತಗೊಂಡು ಹೋಗಕ್ ಅವಕಾಶ ಇದ್ದಿರುತ್ತೆ. ಸೊ ಈ ರೈತ ಉತ್ಪಾದಕರ ಸಂಸ್ಥೆಗಳ ಪ್ಲಾಟ್ಫಾರ್ಮ್ ಏನದಾವ ಅವು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಅದರ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕಿತ್ತು ಅಂತಂದ್ರೆ ನೀವು ನಮ್ಗೆ ಸಂಪರ್ಕ ಮಾಡಬಹುದು. ಸೊ ಜೊತೆಯಲ್ಲಿ ಸೀಡ್ ಅಂತಂದ್ರೆ ಬೀಜದ ಬೇಡಿಕೆ ಇತ್ತು, ಬೀಜದ ರಿಕ್ವೈರ್ಮೆಂಟ್ ಇತ್ತು, ನಮ್ ಬರುವ ಖರೀಫ್ ಸೀಸನ್ ನಲ್ಲಿ ಆಗಿರ್ಬೋದು ಅಥವಾ ಸಮ್ಮರ್ ನಲ್ಲಿ ಬೆಳೆಸುವಂತ ಬೀಜಗಳು ನಿಮ್ಗೆ ಅವಶ್ಯಕತೆ ಇತ್ತಂತಂದ್ರೂ ಕೂಡ ನಮ್ಮ ಸಂಸ್ಥೆಗೆ ನೀವು ಸಂಪರ್ಕ ಮಾಡಬಹುದು. ಇನ್ನೊಂದು ಏನಪ್ಪ ಅಂದ್ರೆ ನಾವು ಆಯಾ ಜಿಲ್ಲೆಯ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಕೂಡ ಒಂದು ತರಬೇತಿಗಳನ್ನ ಇಟ್ಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮ ಸಂಸ್ಥೆಯಲ್ಲೂ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ತರಬೇತಿ ಇಟ್ಕೊಂಡಿರ್ತೀವಿ, ಅಲ್ಲೂ ಭಾಗವಹಿಸಬೇಕಂತಂದ್ರೆ ನೀವು ಸಂಪರ್ಕ ಮಾಡಬಹುದು. ಏನಾದರೂ ಅವಶ್ಯಕತೆ ಇತ್ತು ನಮ್ಮ ಕಡೆಯಿಂದ, ನಿಮ್ಗೆ ಮಾಹಿತಿ ಬೇಕಿತ್ತು ಸಿರಿಧಾನ್ಯ ಆಧಾರಿತ ಅಂತಂದ್ರೆ ಖಂಡಿತವಾಗ್ಲೂ ಸಂಪರ್ಕ ಮಾಡಬಹುದು. 9880045728. ಸೊ 9880045728. ಒಂದ್ ವೇಳೆ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ನೀವು ಮೆಸೇಜ್ ಹಾಕ್ಬೋದು. ಯಾಕೆಂತಂದ್ರೆ ಸಿರಿಧಾನ್ಯ ಆಧಾರಿತ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದಾವೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀವಿ. ಬಟ್ ನಿಮ್ಗೆ ನಿಯರೆಸ್ಟ್ FPOಗಳಿಗೆ ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆಗಳ ಭೇಟಿ ಆಗ್ಬೇಕಂತಂದ್ರೆ ಮಾಡಬಹುದು. ಸೊ ಇಲ್ಲೇ ಪಕ್ಕದಾಗ ಒಂದು ನಿಡಗುಂದಿ ಆದಿಬಸವಣ್ಣ ರೈತ ಉತ್ಪಾದಕರ ಸಂಸ್ಥೆ ನಮ್ಮ ಸಂಸ್ಥೆಯಿಂದ ಹಾಗೂ ವಿಜಾಪುರ್ ಕಾಲೇಜಿಂದ ಎಡಬ್ಲ್ಯೂಸಿ ಬೆಳ್ಳಿ ಸರ್ ಅವರ ಸಹಕಾರದಿಂದ ನಾವು ಮಾಡಿದ್ದೀವಿ. ಅದ್ರ ಸ್ಟಾಲ್ ಕೂಡ ಐತೆ ಇಲ್ಲಿ, ಅಲ್ಲಿ ಹೋಗಿ ಉತ್ಪನ್ನಗಳನ್ನು ಕೂಡ ನೋಡಬಹುದು, ಜೊತೆಯಲ್ಲಿ ಅವ್ರ ಕಡೆಯಿಂದ ನೀವು ತಿಳ್ಕೊಬಹುದು ಹಲವಾರು ಮಾಹಿತಿ. ಎಲ್ಲರೂ ಕೂಡಿ ಸಿರಿಧಾನ್ಯಗಳ ಆಧಾರಿತ ಬೇಸಾಯನೂ ಮಾಡೋಣ, ನಮ್ಮ ಮನೆಯಲ್ಲೂ ಯೂಸ್ ಮಾಡ್ಕೊಳ್ಳೋಣ, ಜೊತೆಯಲ್ಲಿ ಇದನ್ನು ಒಂದು ಉದ್ಯೋಗ ರೂಪದಲ್ಲೂ ಕೂಡ ನೋಡಬಹುದು ಅಂತ ಹೇಳ್ತಾ ಹೇಳ್ತಾ ನಂಗೆ ಅವಕಾಶ ಕೊಟ್ಟಿರೋರಿಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳ ಬಗ್ಗೆ ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಡಾಕ್ಟರ್ ಸಂಗಪ್ಪ ಅವರ ಉಪನ್ಯಾಸ ಕೇಳಿದಿರಿ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ದಿನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ದಿನ ಅನಂತ ಶಕ್ತಿಯ ಮೂಲವಾಗಿ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಟ್ರುಳಿ. ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ ಸಾವಿ ಸಜ್ಜಿ ಹಾರಕ.